ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತಾ ಪಂಜಾಬ್ ಸಿಂಧ ಗುಜರಾತ್ ಮರಾಠ ದ್ರಾವಿಡ ಉತ್ಕಲ ಬಂಗ ಛಲ ಜಲಧಿ ತರಂಗ ತಬ ಶುಭ ನಾಮ ಜಾಗೆ ತಬ ಶುಭ ಆಶಿಷ ಮಾಗೆ ಗಾಹೆ ತವ ಜಯ ಗಾಥಾ ಜನಗಣಮಂಗಲ ಗಾಯಕ ಜಯ ಭಾರತ ಭಾಗ್ಯ ವಿಧಾತಾ ಜಯ